ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಈಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಮತ್ತು ಪರಿಸರದ ಸಂಗತಿಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ, ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳಿದ್ರೆ ಇವತ್ತಿಗೂ ಸಮಾಜದಲ್ಲಿ ಎಷ್ಟೊಂದು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇರ್ತೀವಲ್ವ? ಹಣ ಇದ್ದರೆ ಜನ ಕಾಣೋದು ಒಂದು ರೀತಿ, ಅಧಿಕಾರ ಇದ್ದಾಗಂತೂ ಜನ ನೋಡದೆ ಇನ್ನೊಂದು ರೀತಿ. ಹೀಗೆ ಎಷ್ಟೊಂದು ವಿಚಿತ್ರವಾದ ವರ್ತನೆಗಳನ್ನು ನಮ್ಮ ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ಗುಣವಂತರಿಗೆ ಎಷ್ಟೋ ಸಾರಿ ಬೆಲೆನೇ ಇಲ್ಲ ಅಂತ ಅಂದ್ಕೊಂಡು ಜನ ಮಾತಾಡೋದಿದೆ. ರೈತ ಬಾಂಧವರೇ, ಶ್ರೋತೃಗಳೇ, ಒಳ್ಳೆತನ ಎಂದಿಗೂ ಒಳ್ಳೆಯದೆ, ಕೆಟ್ಟದ್ದು ಎಂದೆಂದಿಗೂ ಕೆಟ್ಟದ್ದೆ. ಆದರೆ ನಾವು ಇತರರನ್ನು ತುಂಬ ಅಗೌರವದಿಂದ ಲಘುವಾಗಿ ಅಪಹಾಸ್ಯವಾಗಿ ನೋಡೋದಿದೆಯಲ್ಲ, ಅದು ಯಾವಾಗಲೂ ಒಳ್ಳೆಯದಲ್ಲ. ನಿಮಗೆ ಹಿತವಾಗಿ ಕಾಣಿಸ್ತಾ ಇದ್ದರೆ ಅವರ ಗುಣ, ಅದನ್ನು ಹೇಗೆ ನೀವು ಸ್ವೀಕರಿಸಬೇಕು, ಆ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯಿಂದ ತಾಳ್ಮೆಯಿಂದ ಹೋದರೆ ತುಂಬ ಒಳ್ಳೆಯದು. ಅದು ನಿಮಗೂ ಹಿತ ಅನ್ನಿಸುತ್ತೆ, ಅವರಿಗೂ ಸಂತೋಷ ನೀಡುತ್ತೆ. ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ ಜನ ಹೇಗೆ ವರ್ತನೆ ಮಾಡ್ತಾರೆ ಅಂತ ಅಂದ್ಕೊಂಡು. ಹಣ ಇದ್ದಾಗ, ಅಧಿಕಾರ ಇದ್ದಾಗ, ಅಂತಸ್ತಿದ್ದಾಗ, ವಿದ್ಯೆ ಇದ್ದಾಗ ಜನ ಹೇಗೇಗೆ ವರ್ತನೆ ಮಾಡೋದಿದೆ, ಹಾಗೆ ಬೇರೆಯರನ್ನು ಕಾಣೋದಿದೆ. ಈ ವ್ಯತ್ಯಾಸದ ಸಂದರ್ಭಗಳಲ್ಲಿ ನಮ್ಮ ತಾಳ್ಮೆ ಮತ್ತು ಸಹನೆಯನ್ನು ಕಳ್ಕೊಳ್ಬಾರ್ದು. ರೈತ ಬಾಂಧವರೇ, ಮನುಷ್ಯ ಹುಟ್ಟಿದಾಗ್ಲಿಂದ ಭೇದ ಭಾವ, ಮೇಲು ಕೀಳು, ಒಳ್ಳೆಯದು ಕೆಟ್ಟದ್ದು, ಸತ್ಯ ಮೋಸ ಇತ್ಯಾದಿಗಳು ಮನುಷ್ಯನ ಜೊತೆಗೆ ಬಂದ್ಬಿಟ್ಟಿದ್ದಾವೆ. ತಪ್ಪನ್ನು ತಿದ್ದಲಿಕ್ಕೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ದಾರಿಗಳಿದ್ದಾವೆ, ವ್ಯವಸ್ಥೆ ಇದೆ. ಆದರೂ ಎಷ್ಟೋ ಜನ ಪರರಿಗೆ ಹಿಂಸೆ ಕೊಟ್ಟು, ತೊಂದರೆ ಕೊಟ್ಟು, ಅಪಹಾಸ್ಯ ಮಾಡಿ, ನೋವನ್ನುಂಟು ಮಾಡಿ ಸಂತೋಷ ಪಡೋದಿದೆ. ಇದೆಲ್ಲದೂ ಒಳ್ಳೆಯದು ಅಲ್ವೇ ಅಲ್ಲ ಅಲ್ವಾ? ಆ ಸಂದರ್ಭದಲ್ಲಿ ಅವರಿಗೆ ಏನೋ ಹಿತ ಅನಿಸ್ಬೋದು, ಆದರೆ ಅದು ಅವರಿಗೂ ಹಿಂಸೆಯೇ, ಪರರಿಗೂ ಅಷ್ಟೊಂದು ನೆಮ್ಮದಿ ಸಂತೋಷವನ್ನು ಕೊಡಲಾರದು. ಕೇಳಿದ್ರೆ ಈಗ ನಂದ ಲವ್ಸ್ ನಂದಿತಾ ಈ ಚಿತ್ರದಲ್ಲಿ ಹೇಮಂತ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ರಚನೆ ಥಂಗಲಿ ನಾಗರಾಜ್. ಗಂಡು ಹೆಣ್ಣು ಮಾಡಿ ಕೇಳು, ಇಲ್ಲಿ ಹುಟ್ಟೋನ್ ಬೀದಿ ನಾಗಿ ಪಾಡು, ಮರಿ ಆಯ್ಕೊಂಡ್ ತಿನ್ನೋ ಅಂತ ರೋಡು, ನಂದಿ ನೀಡೋ ಜಾಗ ಒಂದೇ ಸುಡುಗಾಡು, ಪ್ರೀತಿ ಎಲ್ಲೈತೋ ಶಿವ, ಬದುಕಿದ್ರು ಎಲ್ಲ ಶವ, ಬಾಳು ಪರಿ ಸುಳ್ಳೇನೋ, ನೀರಿನ ಮೇಲೆ ಕುಳ್ಳೇನೋ, ಯಾರು ನನ್ನವ ಯಾರು ನಿನ್ನವ, ಇರುವ ತನಕ ಸೈ ಸೈ, ಯಾರ ನಡೆತ ಎಲ್ಲಿ ಮುಗಿತ ಕೊನೆಯ ತನಕ ರೈ ಭೈ, ಕುಲದಲ್ಲಿ ಕೀಳ್ಯಾವುದೋ, ಚಮಾಮದದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯೋ ಹಾಳು ಮನ್ಸ ಮನ್ಸ ನಮ್ಮದೇ, ಕೀಳ್ಯಾವುದು ಮೇಲ್ಯಾವುದೋ. ಮುಳ್ಳುಗೆಡ್ತು ನೋಡೋ ಜಗ. ರೊಕ್ಕಾಗಿದ್ರೆ ದೊರೆನೋ ಮಿಕ್ಕೋ ನಿಲ್ಲಿ ಕುರಿನೋ, ಯಾರು ಗೆದ್ದರು ಯಾರು ಬಿದ್ದರು ಇರುವ ತನಕ ಸೈ ಸೈ, ಯಾರ ಪಲ್ಲಕ್ಕಿ ಯಾರ ಹೆಗಲು ಕೊನೆಯ ತನಕ ಸೈ ಸೈ. ಕುಲದಲ್ಲಿ ಕೀಳ್ಯಾವುದೋ ಚಪ್ಪ ಮದದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯೋ ಹಾಳು ಮನ್ಸ ಮನ್ಸಾನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಇದೇ ರೀತಿಯ ಹಾಡು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಮೂಡಿಬರುತ್ತೆ. ಈ ಹಾಡನ್ನು ನೀವು ಆಲಿಸ್ಕೊಂಡ್ರೆ ಗೀತೆಯಲ್ಲಿ ಏನೇನಿದೆ ಅಂತ ಅಂದ್ಕೊಂಡು ಅರ್ಥ ಆಗುತ್ತೆ. ಗೀತೆಯ ರಚನೆಕಾರರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಪೆಂಡಾಲ ನಾಗೇಶ್ವರ ರಾವ್, ಹಾಡಿದ್ದಾರೆ ಘಂಟಶಾಲ ಮತ್ತು ಸಂಗಡಿಗರು. ಹಾಡು ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ, ರೈತ ಬಂಧವರೇ, ಕೃಷಿ ಕ್ಷೇತ್ರ ಬಹಳ ದೊಡ್ಡದು. ರೈತಾಪಿ ವರ್ಗವಿರುವ ಹಳ್ಳಿಗಳು ನಮ್ಮ ದೇಶದಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದಾವೆ. ಹಳ್ಳಿಗಳ ಒಂದೊಂದು ಚಿತ್ರಣವನ್ನು ನಾವು ಹೆಕ್ಕಿಕೊಂಡು ಗಮನಿಸ್ತಾ ಹೋದರೆ ಕೆಲವೊಂದ್ಸಾರಿ ವಿಚಿತ್ರ ಅನಿಸುತ್ತೆ, ಕೆಲವೊಂದ್ಸಾರಿ ವಿಶೇಷ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಸಾಮರಸ್ಯ ಅಂತ ಅಂದ್ಕೊಂಡು ಎಷ್ಟೋ ಜನ ದೂರದಿಂದ ಬಂದವರು ಮಾತಾಡುತ್ತಿದೆ, ಈ ಹಳ್ಳಿ ವಾತಾವರಣವೇ ಬೇಡ, ಈ ಹಳ್ಳಿ ಸಮಸ್ಯೆನೇ ಬೇಡ, ಈ ಜನಗಳ ಸಹವಾಸವೇ ಬೇಡವೇ ಬೇಡ ಅಂತ ಅಂದ್ಕೊಂಡು ಮಾತಾಡೋರು ಹಳ್ಳಿಗಳಲ್ಲಿದ್ದಾರೆ. ಮೇಲ್ನೋಟಕ್ಕೆ ಕೆಲವೊಂದ್ಸಾರಿ ಬಹಳ ಚೆನ್ನಾಗಿ ಕಾಣುತ್ತೆ, ಒಳಹೊಕ್ಕು ಹೋದಾಗ ಏನೆಲ್ಲ ನೋವಿನ ಸಂಗತಿಗಳು ನಮಗೆ ಎದುರಾಗ್ತವೆ. ಹೀಗೆಂದ ಮಾತ್ರಕ್ಕೆ ಪಟ್ಟಣದಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿಕ್ಕೂ ಆಗೋದಿಲ್ಲ. ಪಟ್ಟಣದಲ್ಲಿರೋರು ಹಳ್ಳಿಗಳಲ್ಲಿರೋರು ಎಲ್ಲರೂ ಭಾರತೀಯರೇ, ಮನುಷ್ಯರೇ. ವರ್ತನೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಾಣಬಹುದು ಅಷ್ಟೇ. ಕೆಲವೊಬ್ಬರಂತೂ ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾರೆ, ಎಷ್ಟು ಶ್ರಮದಿಂದ ಕೆಲಸಗಳನ್ನು ಮಾಡಿಕೊಂಡು ಏಳಿಗೆ ಆಗಿದ್ದಾರೆ ಅಂದರೆ ಹೇಳ್ತಿರೋದು. ಹಳ್ಳಿಗಳಲ್ಲಿ ಕೆಲಸ ಇದ್ರೂ ಕೆಲಸ ಮಾಡೋದಲ್ಲೇ ದುಶ್ಚಟಕ್ಕೆ ಬಲಿಯಾಗಿ ನಾನಾ ರೀತಿಯ ತೊಂದರೆಗಳಲ್ಲಿ ಸಿಕ್ಕಾಕಿಕೊಂಡು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸ್ತಾ, ನೋಡಿ ನಮ್ಮ ಬದುಕು ಹೀಗೆ ಇರೋದಂತ ಅಂದ್ಕೊಂಡು ಸಮಸ್ಯೆಗಳನ್ನು ಹೊತ್ಕೊಂಡು ನಾವು ಕಷ್ಟದಲ್ಲಿದ್ದೀವಿ, ನಮಗಿರೋ ಕಷ್ಟ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡು ಹೇಳ್ಕೊಳ್ಳೋದಿದೆ. ತತ್ವಜ್ಞಾನಿಗಳು ಹೇಳ್ತಾರೆ, ಬಡತನ ಅನ್ನೋದು ಹೇಗೇಗೆ ಬರುತ್ತೆ, ಹೇಗೇಗೆ ನಮ್ಮ ಜೊತೆಲಿ ಇರುತ್ತೆ ಅಂತಂದರೆ, ನಾವು ಸರಿಯಾಗಿ ದುಡಿದ ಹೋದರೆ, ನಾವು ದುಶ್ಚಟಗಳನ್ನು ಅಂಟಿಸ್ಕೊಂಡು ಬಿಡದಲ್ಲೇ ಜೀವನ ಮಾಡ್ತಾಯಿದ್ರೆ, ಉಳಿತಾಯವನ್ನು ಸರಿಯಾಗಿ ಮಾಡದೆ ಹೋದರೆ, ದುಂದುವೆಚ್ಚದಿಂದ ಜೀವನ ಮಾಡ್ತಾ ಎಷ್ಟು ದುಡ್ಡು ಬಂದ್ರೂ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಲ್ಲೇ ನಿರ್ವಹಿಸ್ಕೊಳ್ಳೋದಲ್ಲೇ ಹೋದರೆ ಬಡತನ ಅವರಿವ್ರಿಗೆ ಅಂತಲ್ಲ ಅನೇಕರಿಗೆ ಕಾಡುತ್ತೆ. ಆಗ ಸಾಮಾಜಿಕವಾಗಿಯೂ ಹತ್ತಾರು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ರೈತ ಬಂಧವರೇ, ಮೇಲು ಕೀಳು ಅನ್ನೋದು ಎಷ್ಟೋ ಸಾರಿ ನಾವು ಮಾಡಿಕೊಂಡಿರುವ ವ್ಯವಸ್ಥೆ. ಹೀಗೆ ಒಬ್ಬೊಬ್ಬ ವ್ಯಕ್ತಿ, ಒಂದೊಂದು ಕುಟುಂಬ, ಒಂದೊಂದು ಸಮಾಜವನ್ನು ಗಮನಿಸ್ತಾ ಹೋದರೆ ವಿಶೇಷವಾದ ಅಂಶಗಳು, ವಿಚಿತ್ರವಾದ ಸಂಗತಿಗಳು ಕಾಣ್ತಾ ಇರ್ತವೆ. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು, ಇಟ್ಟ ಗಂಧ ಬೂದಿ ನಾಮ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ, ಇಟ್ಟ ಗಂಧ ಬೂದಿ ನಾಮ ತತ್ತ ಕಟ್ಟಲು ನಿರನಾಮ. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಳ್ಯಾವುದು, ಹುಟ್ಟಿ ಸಾಯುವ ಹಾಳು ಮಂಥ ಮಂಥ ನಮಜೆ ಕೇಳ್ಯಾವುದು ಮೇಲ್ಯಾವುದು. ಸಾಯ ಇವರಿಗೆಲ್ಲ ದಿವ ದುಡ್ಡೂನು ವೈಷ್ಣವರಿಗೆ ಹರಿ ತರ್ಭೂತಮನು ದೈವರಿಗೆಲ್ಲ ದಿವ ದೊಡ್ಡೋನು ವೈಷ್ಣವರಿಗೆ ಹರಿ ತರ್ಭೂತಮನು ಉತ್ತಮ ಮಧ್ಯಮ ಅಧಮರೆಲ್ಲರೂ ದಿತ್ತಿರಿ ಉತ್ತಮ ಮಧ್ಯಮ ಅಧಮರೆಲ್ಲರೂ ತತ್ತ ಮೇಲೆ ಸಮರಾತಾರು ಕುಲದಲ್ಲಿ ಕೀಳ್ಯಾವುದು ಕುಚಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮಲ್ಸ ಮಲ್ಸ ನಮ್ಮಂತೆ ಕೀಳ್ಯಾವುದು ಮೇಲ್ಯಾವುದು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಮಸನದಲ್ಲಿ ವೀರಬಾಹುವ ಮಸನದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾದರು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮಸದಲ್ಲಿ ಮೇಲ್ಯಾವುದು ಸಾಯುವ ಹಾಳು ಮನುಸ ಮಲ್ಸ ನಮ್ಮಂತೆ ಕೀಳ್ಯಾವುದು ಮೇಲ್ಯಾವುದು ಕೀಳ್ಯಾವುದು ಮೇಲ್ಯಾವುದು ಕೀಳ್ಯಾವುದು ಮೇಲ್ಯಾವುದು ರೈತ ಬಂಧವರೇ, ಕೇಳುಗರೆ, ಬಿದಿರು ತುಂಬ ಸುಲಭವಾಗಿ ಶೀಘ್ರವಾಗಿ ಬೆಳವಣಿಗೆಯಾಗುವ ಹುಲ್ಲಿನ ಜಾತಿಗೆ ಸೇರಿರುವ ಸಸ್ಯ. ಇದು ಬೇರೆ ವೃಕ್ಷಗಳಂತೆ ರಂಬೆ ಕೊಂಬೆಗಳನ್ನು ಹರಡಿಸಿಕೊಂಡು ಬೆಳೆಯೋದಿಲ್ಲ ನೋಡಿ. ಆದರೆ ಬೇರುಗಳಲ್ಲಿ ಕಂದುಗಳು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿ ನೋಡ್ತಾ ನೋಡ್ತಾ ವಿಶಾಲವಾದ ಜಾಗವನ್ನು ಆವರಿಸಿಕೊಳ್ಳುತ್ತೆ. ಬಿದಿರು ಆನೆಗಳಿಗೆ ಇಷ್ಟ, ಬಿದಿರಿನ ಕಳಲೆ ಮನುಷ್ಯರಿಗೆ ಪ್ರಿಯ. ಬಿದಿರು ಗಾಳಿಯ ವೇಗವನ್ನು ತಡೆಯುತ್ತೆ, ಅನೇಕ ರೀತಿಯಲ್ಲಿ ರೈತರಿಗೂ ಸಾರ್ವಜನಿಕರಿಗೂ ಉಪಯೋಗಕ್ಕೆ ಬರುತ್ತೆ. ನಾವು ನಿತ್ಯವೂ ಅನೇಕ ಬಿದಿರಿನ ಪದಾರ್ಥಗಳನ್ನು ಸಾಮಗ್ರಿಗಳನ್ನು ಬಳಸ್ತಿದ್ದೀವಿ. ಎಷ್ಟೋ ಸಾರಿ ಬಿದಿರಿನ ಸಾಮಗ್ರಿಗಳು ಅಂತ ಗೊತ್ತಾಗೋದಿಲ್ಲ. ಬಿದಿರನ್ನು ಕಾಗದ ಕಾರ್ಖಾನೆಗಳಲ್ಲಿ ಬಿದಿರಿನ ಬುಟ್ಟಿ, ಬಿದಿರಿನ ಮಂಚ, ಬಿದಿರಿನ ಕುರ್ಚಿ, ಬಿದಿರಿನ ಟೀಪಾಯಿ, ಬಿದಿರಿನ ಕರಕುಶಲ ಸಾಮಗ್ರಿಗಳು, ಬಿದಿರಿನಿಂದ ತಯಾರಾದ ಶಿಲ್ಪಕೃತಿಗಳು, ಬಿದಿರಿನಿಂದ ಉತ್ಪಾದನೆಯಾಗುವ ಕಾಗದ, ಹೀಗೆ ಬಿದಿರು ಅನೇಕ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಬಿದಿರು ತನ್ನ ಗಟ್ಟಿತನಕ್ಕೆ ಹೆಸರುವಾಸಿಯಾದುದು. ಹಂದರ ಹಾಕಲಿಕ್ಕೆ ಬಿದಿರಿನ ಗಳಗಳನ್ನು ಬಳಕೆ ಮಾಡಿಕೊಳ್ಳೋದಿದೆ. ಇನ್ನು ಕಾಳುಮೆಣಸನ್ನು ಕುಯ್ಲಿಕ್ಕೆ ಎಷ್ಟೋ ಜನ ಬಿದಿರನ್ನು ಉಪಯೋಗಿಸ್ಕೊಳ್ತಾರೆ. ಕಾಳುಮೆಣಸನ್ನು ಹಬ್ಬಿಸಿರುವ ಮರಗಳು ಹಾಳಾದಾಗ ತಕ್ಷಣ ನೆರವಿಗೆ ಬರೋದು ಬಿದಿರಿನ ಗಳಗಳು. ತಾತ್ಕಾಲಿಕವಾಗಿ ಸೇತುವೆ ಮಾಡಿಕೊಳ್ಳಿಕ್ಕೂ ಬಿದಿರು ನೆರವಾಗ್ತದೆ. ಹೀಗೆ ಬಿದಿರು ಭಿನ್ನ ಭಿನ್ನವಾಗಿ ರೈತರಿಗೂ ಸಾರ್ವಜನಿಕರಿಗೂ ಉಪಯೋಗಕ್ಕೆ ಬರುತ್ತೆ. ಬಿದಿರಿನ ಸೊಪ್ಪನ್ನು ಕರು ಹಾಕಿದ ಸಂದರ್ಭದಲ್ಲಿ ಹಸುವಿಗೆ ಕೊಟ್ಟರೆ ಮಾಸ ಬೇಗ ಬೀಳುತ್ತಂತ ಅಂದ್ಕೊಂಡು ಹೇಳೋದಿದೆ ಅಲ್ವಾ? ಹೀಗೆ ಬಿದಿರಿನ ಉಪಯೋಗಗಳ ಬಗ್ಗೆ ನಾವು ಹುಡುಕ್ತಾ ಹೋದರೆ ಒಂದಲ್ಲ ಹತ್ತಲ್ಲ ನೂರಾರು ರೀತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಬಿದಿರು. ಬಿದಿರಿಗೆ ಸಂಬಂಧಿಸಿದಂತಹ ಹಾಡು ಈಗ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಶಿಶುನಾಳ ಶರೀಫ್ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್. ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರ ಅಂಬಿಗನಿಗೆ ಕೋಲಾದೆ ದಂಡಿಗೆ ನಾನಾದೆ, ಅಂಬಿಗನಿಗೆ ಕೋಲಾದೆ ದಂಡಿಗೆ ನಾನಾದೆ, ನೀಟುಳ್ಳ ಹುಡುಗರಿಗೆ ಬೇಟೆಯ ಬಡಿಗಾದೆ, ನೀಟುಳ್ಳ ಹುಡುಗರಿಗೆ ಬೇಟೆಯ ಬಡಿಗಾದೆ, ಬಿದುರು ನಾರಿಗಲ್ಲದವಳು, ಬಿದುರು ನಾರಿಗಲ್ಲದವಳು. ಪಲ್ಲಕ್ಕಿ ದಂಡಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ, ಎಲ್ಲಮ್ಮನ ಗುಡ್ಡದೊಳಗೆ ಅಟ್ಲಿಗೆ ನಾನಾದೆ, ಎಲ್ಲಮ್ಮನ ಗುಡ್ಡದೊಳಗೆ ಅಟ್ಲಿಗೆ ನಾನಾದೆ, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು. ಹಂದರ ಹಾಲ್ಗಂಬವಾದೆ ದಂಡಿ ಬಾಸಿಂಗವಾದೆ, ಹಂದರ ಹಾಲ್ಗಂಬವಾದೆ ದಂಡಿ ಬಾಸಿಂಗವಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿಯಾದೆ, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು. ತಿಪ್ಪಿಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪಿಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ಸಿದ್ಧರಾಮೇಶ್ವರನಿಗೆ ನಂದಿ ಕೋಲಾದೆ, ಸಿದ್ಧರಾಮೇಶ್ವರನಿಗೆ ನಂದಿ ಕೋಲಾದೆ, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು. ದೇಶದೊಳು ಶಿಶುನಾಳ ದೇಶನ ಮಠದೊಳಗೆ, ದೇಶದೊಳು ಶಿಶುನಾಳ ದೇಶನ ಮಠದೊಳಗೆ, ಸಾಧೂರ ಕೈಯೊಳಗೆ ಏಕ ದಾರಿ ಕೊಳವಿಯಾದೆ, ಸಾಧೂರ ಕೈಯೊಳಗೆ ಏಕ ದಾರಿ ಕೊಳವಿಯಾದೆ, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು, ಬಿದುರು ನಾನಾರಿಗಲ್ಲದವಳು. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.

ಮನದ ಮಾತು ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಮರುಪ್ರಸಾರವಾಗಲಿದೆ ನಾಳೆ ರಾತ್ರಿ 8 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ. ಈ ಕಾರ್ಯಕ್ರಮಗಳನ್ನು ನೀವು ಆಲಿಸುವಿರಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಎಫ್ಎಂ 103.1ರಲ್ಲಿ. ನಾಗರಿಕರೇ ಎಚ್ಚರ, ಹಣಕ್ಕಾಗಿ ಮಾರಾಟವಾಗದಿರಲಿ ನಿಮ್ಮ ಮತದಾನದ ಹಕ್ಕು, ಆಮಿಷಕ್ಕೆ ಒಳಗಾಗದಿರಲಿ ಅಮೂಲ್ಯವಾದ ನಿಮ್ಮ ಮತದಾನದ ಹಕ್ಕು. ತಪ್ಪದೇ ಪ್ರತಿಯೊಬ್ಬರೂ ಮತ ಚಲಾಯಿಸಿ ಇತರರನ್ನು ಮತ ಚಲಾಯಿಸುವಂತೆ ಪ್ರೇರೇಪಿಸಿ. ನೆಲಜಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಭಕ್ತ ಸಮಾರಾಧನೆ ಉತ್ಸವ ಮೇ 1ರಂದು ಸೋಮವಾರ ನಡೆಯಲಿದ್ದು, ಅಂದು ತುಲಾಭಾರ ಸೇವೆ, ದೇವರ ಬಲಿ ನೃತ್ಯ ಅಲ್ಲದೆ ವಿವಿಧ ಪೂಜಾ ಕೈಂಕರ್ಯಗಳು ಇದೆ. ತುಲಾಭಾರ ಸೇವೆ ಮಾಡಿಸಲಿಚ್ಛಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9449555497. ಭಕ್ತಾದಿಗಳೆಲ್ಲ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಭಕ್ತ ಜನ ಸಂಘ ಆಡಳಿತ ಮಂಡಳಿ ಕೋರಿದೆ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಿಧನ ಸುದ್ದಿ. ಚೆಂಬೆಬೆಳ್ಳೂರು ಗ್ರಾಮಾಂತರ ಚಾರಿಮಂಡ ಅಪ್ಪಚ್ಚು ಸನ್ನಿ ಇಂದು ಮರಣಪಟ್ಟಿದೆ. 80 ವಯಸ್ಸಿನ ಚಾರಿಮಂಡ ಅಪ್ಪಚ್ಚು ಸನ್ನಿ ಅಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಡಪ. ಬಲ್ಲಮಾವುಟಿ ಗ್ರಾಮಾಂತರ ಮಲಿಯಂಡ ಮಣಿ ಮಾಚೆಯ ಇಂದು ಫಲಕ ಮರಣಪಟ್ಟಿದ್ದು. 62 ವಯಸ್ಸಿನ ಮಲಿಯಂಡ ಮಣಿ ಮಾಚೆಯ ಅಂಡ ದಪನ ಕಾರ್ಯ ನಾಳೆ ಮಧ್ಯಂತರೊಳ್ಳು ಸ್ವಂತ ಮನೆಯಲ್ಲಿ ನಡಪ ಎಂದು ಒಕ್ಕಕಾರ ಅರಿಚಿಟ್ಟಿದ್ದೆ. ಪೊನ್ನಂಪೇಟೆ ಬೇಗೂರು ಕಾರಳನ ಮತ್ತಾರಂಡ ಕಟ್ಟಿ ಪೂವಯ್ಯ ಇಂದು ಮರಣಪಟ್ಟಿದ್ದು. 88 ವಯಸ್ಸಿನ ಮತ್ತಾರಂಡ ಕಟ್ಟಿ ಪೂವಯ್ಯ ಅಂಡ ಆಖಿರಿ ಕಾರ್ಯ ನಾಳೆ ಫಲಕ 11 ಗಂಟೆಗೆ ಬೇಗೂರುಳ್ಳ ಅಂಗಡ ಒಕ್ಕ ಕ್ಯಾಕುಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಪದವಿ ಪ್ರದಾನ ಸಮಾರಂಭ. ಕೊಡಗು ವಿಶ್ವವಿದ್ಯಾನಿಲಯತ್ರ ಪ್ರಾದೇಶಿಕ ಕಚೇರಿ ಆಯಿತು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ MBBS ಪದವಿ ಪಡೆದ ದಂಡನೆ ಕಾಲತ್ರ ವೈದ್ಯಕೀಯ ವಿದ್ಯಾರ್ಥಿಯಕ್ಕೆ ಪದವಿ ಪ್ರದಾನ ಮಾಡುವ ಸಮಾರಂಭ ಕಾಲೇಜಿನ ಸಭಾಬಾಡಲಿ ನಡೆದಿತು. ಮುಖ್ಯ ಬೆಂದುವಳಾಯಿತು ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯತ್ರ ಉಪಕುಲಪತಿ ಡಾಕ್ಟರ್ MK ರಮೇಶ್ ರೈಂಗ ಕೂಡಿಯಾಡಿ ತಿಂಜತು. ಮಡಿಕೇರಿರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಕೊಡಗು ವಿಶ್ವವಿದ್ಯಾನಿಲಯತ್ರ ಪ್ರಾದೇಶಿಕ ಕೇಂದ್ರ ಆಯಿತು ಮಾಡುವ ಯೋಜನೆ ಉಂಡು ಎಂದು ವಿಶ್ವವಿದ್ಯಾನಿಲಯತ್ರ ಉಪಕುಲಪತಿಗಳಾದ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ರೈಂಗ ಅರಿಚಿಟ್ಟಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ಕಾರ್ಯಕ್ರಮದ ತಕ್ಪರ್ಂದ ಅಯ್ಯಂಗ ಬಪ್ಪಕಾಲ ಕಾಲೇಜ್ ಅಮೃತ ನಮ್ಮ ಕೈಪ ಸಂದರ್ಭತ್ ಪುದಿಯ ಶೈಕ್ಷಣಿಕ ಸಂಕೀರ್ಣತ್ನ ಶುರು ಮಾಡುವ ಎಂದು ಎಣಚಿ. ಮಡಿಕೇರಿ ರೋಟರಿ ಉಡ್ಸ್